ಈ ಇದರಲ್ಲಿ ಹೇಳಿದ್ರಿ ನೀವು, ಆದ್ರೆ ಮಾಂಸದ ಕೋಳಿ ಸಾಕಾಣಿಕೆ ಒಂದು ಮೊಟ್ಟೆ ಕೋಳಿ ಸಾಕಾಣಿಕೆ ಅಂತ. ಈ ಮಾಂಸದ ಕೋಳಿ ಸಾಕಾಣಿಕೆ 7 ವಾರ ತನ ಅಷ್ಟೇ ಮಾಡ್ತೀವಿ ನಾವು, 6 ರಿಂದ 7 ವಾರ. ಮತ್ತೆ ಇದು ಮೊಟ್ಟೆ ಕೋಳಿ ಸಾಕಾಣಿಕೆ ಏನದಲ್ಲ, ಆದ್ರೆ 18 ರಿಂದ 20 ವರ್ಗ ಅದು ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡ್ತದ. ಅಪ್ ಟು 18 ವಾರ ಕೂಡ ಈ ದಪ್ಪ ಸತ್ಯ ಪದ್ಧತಿಯಲ್ಲಿ ನಾವು ಸಾಕ್ಬೋದು, ಅಂದ್ರೆ ಈ ನೆಲದ ಕೆಳಗಡೆನೆ ನಾವು ಸಾಕ್ಬೋದು. ಡೈರೆಕ್ಟ್ ಆಗಿ ನೆಲದ ಮೇಲೆ ಬಿಟ್ಟರೆ ಕೋಳಿ ಸಾಕಂಗಿಲ್ಲ, ಮತ್ತೆ ಬದುಕನ್ನು ಬದುಕಂಗಿಲ್ಲ, ಮತ್ತೆ ಲೆಗ್ ವೀಕ್ನೆಸ್ ಅಂದ್ರೆ ಈ ಕಾಲುಗಳಲ್ಲಿ ಕುಂಟತನ ಉಂಟಾಗುತ್ತೆ. ಈ ರೀತಿಯಾಗಿ ಏನ್ ಮಾಡ್ಬೇಕಾಗತ್ತ, ಮೆತ್ತಗಿರ್ಬೇಕಂತಂದ್ರೆ ಈ ಭತ್ತದ ಒಟ್ಟಾಗಿರ್ಬೋದು, ಇಲ್ಲಪ್ಪ ಅಂದ್ರೆ ಮರದ ಒಟ್ಟಾಗಿರ್ಬೋದು, ಇಲ್ಲಪ್ಪ ಅಂದ್ರೆ ಪುಡಿ ಮಾಡಿದ ಕಬ್ಬಿಂದು ಪುಡಿ ಆಯ್ತು, ಇಲ್ಲಾಂದ್ರೆ ಮೆಕ್ಕೆಜೋಳದ ಪುಡಿ ಆಯ್ತು, ಇಲ್ಲಪ್ಪ ಅಂದ್ರೆ ಸಿಪ್ಪೆ ತೆಗೆದ ನೆಲಗಡ್ಲೆ, ಇಂಥವನ್ನೆಲ್ಲ ತಗೊಂಡು ಏನ್ ಮಾಡ್ಬೇಕಾಗತ್ತ, ನಾವು ಸತ್ಯನ್ನ ನಾವು ರೆಡಿ ಮಾಡ್ಕ ಅಂದ್ರೆ ಲೀಟರ್ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಅದೆಷ್ಟು ಇರ್ಬೇಕು ಹೈಟ್, ಅದು 4 ರಿಂದ 6 ಅಂಗುಲ ಅಂದ್ರೆ ಇಂಚಸ್ ಅಷ್ಟೇ ಇರ್ಬೇಕಾಗತ್ತೆ. ಅದ್ರ ಮೇಲೆ ಏನ್ ಮಾಡ್ಬೇಕಾಗತ್ತೆ, ನಾವು ಕೋಳಿಗಳನ್ನ ಬಿಡ್ಬೇಕಾಗತ್ತೆ. ಅಂದ್ರೆ ನಿಮ್ ವಿಚಾರದಲ್ಲಿ ಯಾವುದು ಪದ್ಧತಿ ಒಳ್ಳೇದಂತ ವೈಜ್ಞಾನಿಕವಾಗಿ ಅಂತಂದ್ರೆ, ಯಾವಾಗ ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡ್ತದ ಅಪ್ ಟು ಮೊಟ್ಟೆ ಇಡತನ ಅಂದ್ರೆ 18 ವಾರ ತನ ಕೂಡ ದಪ್ಪ ಸತ್ಯ ಪದ್ಧತಿಯಲ್ಲಿ ಸಾಕ್ಬೇಕು. ಅಂದ್ರೆ ಏನಂತಾರ, 0 ದಿಂದ 8 ವಾರಗಳವರೆಗೆ ಮೊಟ್ಟೆ ಮರಿಗಳ ಪದ್ಧತಿ, 9ನೇ ವಾರದಿಂದ 18 ವಾರ ತನ ಬೆಳೆಯುವ ಹಂತದಲ್ಲಿರುವಂತಹ ಕೋಳಿಗಳು, 18ನೇ 19ನೇ ವಾರ ಏನಾಗುತ್ತಲ್ಲ ಅದು ಅದೇನರ್ಥ ಮೊಟ್ಟೆ ಇಡುವಂತ ಕೋಳಿಗಳು. ಈ ಅಪ್ ಟು ಈ 0 ದಿಂದ 18 ವಾರ ಮರಿಗಳದೂ ಮತ್ತೆ ಬೆಳೆಯುವಂತ ಹಂತದ ಕೋಳಿಗಳನ್ನ ಕೂಡ ಈ ದಪ್ಪ ಸತ್ಯದಲ್ಲಿ ನೆಲದ ಮೇಲೆ ಸಾಕ್ಬೋದು. ಈ ಮೊಟ್ಟೆ ಯಾವಾಗ ಇಡಕ್ ಸ್ಟಾರ್ಟ್ ಮಾಡ್ತಾವ, ಈಗ ನಾವು ನೆಲದ ಮೇಲೆ ಸಾಕಕ್ ಬರಂಗಿಲ್ಲ, ಬರೋದಿಲ್ಲ. ಯಾಕಂತಂದ್ರೆ ನಾವು ಒಂದು ಮೊಟ್ಟೆಗಳ ಕೆಳಗೆ ಬಿತ್ತಪ್ಪ ಅಂತ ಒಡದ ಹೋಗ್ತಿರ್ತಾವ, ಈಗ ಅಲ್ಲಿ ನಾವು ನೀರು ಚೆಲ್ತಿರ್ತದ, ಆಮೇಲೆ ಅದು ಮೊಟ್ಟೆದು ಕಲರ್ ಏನೋ ಚೇಂಜ್ ಆಗ್ತಿರ್ತದ, ಅಂದ್ರೆ ಡರ್ಟಿನೆಸ್. ಈ ಕಸ್ಟಮರ್ ಏನಾಡ್ತಾ ಲೈಕ್ ಮಾಡಂಗಿಲ್ಲ, ಅವನು ಯಾವತ್ತೆ ಸ್ವಚ್ಛ ಇರ್ಬೇಕಾಗುತ್ತೆ, ಮತ್ತೆ ಚೆನ್ನಾಗಿದ್ರೆ ತಗೋತಾರೆ, ಚೆನ್ನಾಗಿದ್ರೆ ತಗಂತ, ಅದು ಹೊಲಸಾಗಿ ಬಿಡ್ತಂದ್ರೆ ಯಾರು ತಗೊಳ್ಳೋದಿಲ್ಲ, ಆ ಹೊಲಸಾಗ ಜಾಸ್ತಿ ದಪ್ಪ ಸತ್ಯ ಪದ್ಧತಿಯಾಗ. ಹೌದೌದು. ಈ ರೀತಿಯಾಗಿ ಅದನ್ನ ಆಮೇಲೆ 5,000 ಈ ಮೊಟ್ಟೆ ಸಾಕಾಣಿಕೆ ಮಾಡೋರು ಎಷ್ಟು ಇರ್ತಾರೆ ಅಂದ್ರೆ ಇಂಟರ್ನಲ್ಸ್ ಆಫ್ ಲ್ಯಾಕ್ಸ್ ಆಗ್ತಿರ್ತಾರೆ. ಹೌದು, ನಾವೆಲ್ಲ ನೋಡ್ತಾ ಇರ್ತಾರೆ ಹೊಸಪೇಟೆಯಲ್ಲಿ, ಬಳ್ಳಾರಿಯಲ್ಲಿ, ಈಗ ಇವನ್ ರಾಯಚೂರಿನಲ್ಲಿ ಕೂಡ ಸಾಕಿದಾಗ ಬರೀ ನಾವು 10,000 5,000 ಸಾಕಿದ್ರೆ ಅನ್ನೋದು ಮೊಟ್ಟೆ ಕೋಳಿ ಸಾಕಾಣಿಕೆ ಲಾಭ ಆಗಂಗಿಲ್ಲ. ಆ ಇಂಟರ್ನಲ್ಸ್ ಆಫ್ ಲ್ಯಾಕ್ಸ್ ಹಾಕಿದಾಗ ಅಂತದನ್ನ ನಾವು ಇಲ್ಲಿ ಪಂಜರದಲ್ಲಿ ಸಾಕೋದು ಬಹಳ ಉತ್ತಮ. ಅದನ್ನ ಆ ಪಂಜರದಲ್ಲಿ ಸಾಕಿದಾಗ ಅದು ಇಕ್ಕಿ ಎಲ್ಲ ಕೆಳಗಡೆ ಬೀಳ್ತಿರ್ತದೆ, ಬಿದ್ದಾಗ ಏನಾಗುತ್ತೆ ಅದನ್ನ 6 ತಿಂಗಳಿಗೊಮ್ಮೆ ಮತ್ತೆ 1 ವರ್ಷಕ್ಕೊಮ್ಮೆ ಇಕ್ಕಿಯನ್ನು ಕಂಪ್ಲೀಟ್ ಆಗಿ ತೆಗೆದು ಅದನ್ನ ನಾವು ನಮ್ಮ ಹೊಲಗಳಿಗೆ ಕೂಡ ಹಾಕಬಹುದು, ನಾವು ಅದನ್ನು ಕೂಡ ಮಾರಾಟ ಮಾಡಬಹುದು ನಾವು. ಅಂದ್ರೆ ಇಲ್ಲಿ ಎರಡು ಪದ್ಧತಿ ಅಲ್ಲಿ ಅಂದ್ರೆ ನೀವು ಹೇಳಿದಂಗ ಡೀಪ್ ಲಿಟರ್ ಪದ್ಧತಿ ಅಥವಾ ಈ ನೆಲದ ಮೇಲೆ ಸಾಕ್ತಕ್ಕಂಥ ಪದ್ಧತಿ, ಪಂಜರದ ಪದ್ಧತಿ, ತನ್ನದೇ ಆದಂತ ನ್ಯೂನ್ಯತೆಗಳು ಮತ್ತು ಅನುಕೂಲಗಳು ಇದಾವೆ. ಇನ್ನ ಈ ಕೋಳಿ ಸಾಕಾಣಿಕೆಗೆ ಬಂದಾಗ ರೈತರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ಕೋಳಿ ಸಾಕಾಣಿಕೆಯನ್ನ ಮಾಡಬೇಕನ್ನುವಂತ ರೈತರು ಮುಖ್ಯವಾಗಿ ಏನೇನನ್ನು ಅವರಿಗೆ ಅನುಕೂಲತೆಗಳು ಏನೇನು ಇರಬೇಕಾಗತ್ತೆ, ಅರ್ಹತೆಗಳು ಅನುಕೂಲತೆಗಳು ರೈತರಿಗೆ, ಅವರು ಯಾವೊಂದು ಮುಂಚಿತವಾಗಿ ಮಾಹಿತಿಯನ್ನ ಪಡ್ಕೋಬೇಕು, ಸನ್ನದ್ರಾಗಬೇಕು ಕೋಳಿ ಸಾಕಾಣಿಕೆ? ಒಂದು ಜನರಲ್ ಆಸ್ಪೆಕ್ಟ್ ನಾವು ತಿಳ್ಕೋಬೇಕಾಗುತ್ತೆ, ಶ್ರಾವಣ ಮಾಸದಲ್ಲಿ ಕೋಳಿ ತಿನ್ನೋರು ಕಡಿಮೆ, ಆಮೇಲೆ ಬೇಸಿಗೆ ಕಾಲದಲ್ಲಿ ಕೂಡ ಕೋಳಿ ತಿನ್ನೋರು ಕಡಿಮೆ. ಹೌದು, ಅಂತ ಸಮಯದಲ್ಲಿ ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ಟೈಮ್ನಲ್ಲಿ ಮಾರ್ಕೆಟಿಂಗ್ ಮಾಡಕ್ ಹೋಗ್ಬಾರ್ದು, ಮಾರ್ಕೆಟಿಂಗ್ ಮಾಡಬಾರ್ದು. ಹೌದು, ಆ ಟೈಮ್ನಲ್ಲಿ ನೀವು ಕೋಳಿ ಸಾಕಾಣಿಕೆ ಮಾಡಬೇಕು, ಆರಂಭ ಮಾಡಬೇಕು. ನಂತರ ಏನಾಗುತ್ತೆ, ಈ ಟೈಮ್ಗೆ ತಕ್ಷಣ ಅವ ಮಾರ್ಕೆಟಿಂಗ್ ಬಿಡುಗಡೆ ಮಾಡ್ಬೇಕು. ನೀವು ಯಾವ ರೀತಿ ಮಾಡ್ಬೇಕಂತಂದ್ರೆ, ಈ ಕ್ರಿಸ್ಮಸ್ ಹಬ್ಬಗಳಾಯ್ತು, ಇಲ್ಲಪ್ಪ ಅಂದ್ರೆ ಮುಸ್ಲಿಂ ಹಬ್ಬಗಳು, ರಂಜಾನ್ ಆಯ್ತು, ಹೌದು, ಬಕ್ರೀದ್ ಆಯ್ತು, ಈ ಹಬ್ಬಗಳಿಗೆ ನಾವು ಕೋಯಿನ್ ಸೆಟ್ ಮಾಡ್ಕೋಬೇಕು ನಾವು. ಅಂದ್ರೆ ಆ ಸಮಯಕ್ಕೆ ಮಾರುಕಟ್ಟೆಗೆ ಬಂದಿರೋ, ಮಾರುಕಟ್ಟೆಗೆ ಬಂದಿರ್ತದೆ, ಮತ್ತೆ ಕೋಳಿ ಮಾಂಸ ಬಂದಿರ್ತದ, ಮತ್ತೆ ರೇಟ್ ಜಾಸ್ತಿ ಇರುತ್ತೆ, ಬೇಡಿಕೆ ಜಾಸ್ತಿ ಇರುತ್ತೆ, ರೇಟ್ ಅನ್ನು ಜಾಸ್ತಿ ಸಿಗುತ್ತೆ ನಿಮ್ಗೆ. ಈಗ ನಾವು ನೋಡ್ತಾ ಇದ್ವಿ, ಈಗೆಲ್ಲ ಬೇಸಿಗೆ ದಿನದಲ್ಲಿ ಒಂದೊಂದು ಜೀವಂತರುವಂತ ನಾವು ಕೋಳಿನೇ, ನಾವು ಬ್ರಾಯ್ಲರ್ ಕೋಳಿನೇ ಮಾಡಿದ್ರಿಗಿನ ಅದು 60-65 ರೂಪಾಯಿ ನಾವು ಮಾರಾಟ ಆಗ್ತಿರ್ತದೆ ಅಷ್ಟೇ. ಅದನ್ನೇ ನಾವು ಈಗ ಅದೇ ಬೇರೆ ಟೈಮ್ನಾಗ ನಾವು ಮಾರಾಟ, ಈಗ ಅದೇ ಮುಸ್ಲಿಮ್ಸ್ ರಂಜಾನ್ ಹಬ್ಬಗಳು ಈ ಕ್ರಿಸ್ಮಸ್ ಆ ಟೈಮ್ನಲ್ಲಿ ಮಾಡಿದ್ರೆ 75-80 ರೂಪಾಯಿ ಮಾರಾಟ ಆಗುತ್ತೆ. ಹೌದೌದು, ಆ ಟೈಪ್ ನಾವು ಒಂದು ಪ್ಲಾನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಮತ್ತೆ ಆಮೇಲೆ ಯಾವತ್ತಿಗೂ ಕಡಿಮೆ ಕೋಳಿ ಸಾಕಾಣಿಕೆ ಮಾಡಕೋಬಾರ್ದು, ಕನಿಷ್ಠ ಅಂದ್ರೆ ಎಷ್ಟು ದಿನ ಪ್ರಾರಂಭ ಮಾಡಬೇಕು ಅದನ್ನ? ಆಮೇಲೆ ಸುಮಾರಾಗಂದ್ರೆ ಒಂದು 5,000 ಕೋಳಿ ಸಾಕ್ಬೇಕು, ಈ ಬ್ರಾಯ್ಲರ್ ಕೋಳಿನ. ಕಡಿಮೆ ಕಡಿಮೆ ಅಂದ್ರೆ 5,000 ಇಲ್ಲಾಂತಂದ್ರೆ ಒಂದು 3,000-5,000. ಈಗ ನಾವು ನೋಡ್ತಿರ್ತೇವೆ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಆಯ್ತು, ನಮ್ಮ ರಾಯಚೂರು ಭಾಗದಲ್ಲಿ 500-300-800-1,000 ಸಾಕಿರ್ತಾರೆ. ಅದ್ರಾಗ ಒಂದು ಕೈ ಅವ್ರ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಯ್ತು, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅದು ಅನುಸರಿಸಿರಂಗಿಲ್ಲ, ಅವ್ರು ಏನಾಗಿದಾರ ಒಂದು 40-50 ಮರಿಗಳು ಸತ್ತೋಗಿರ್ತಾವೆ. ಅದು ಬಂದ ಅವಾಗ ಮಾರ್ಕೆಟನ್ನು ಕರೆಕ್ಟಾಗಿ ಕೋಯಿನ್ ಸೆಟ್ ಮಾಡ್ಕೊಂಡು ಮಾರಂಗಿಲ್ಲ, ಅದೇನಾಗ್ಬಿಡುತ್ತೆ ಲಾಸ್ ಆಗಿಬಿಟ್ಟಿರ್ತಾರೆ. ಹೌದೌದು, ಅವ್ರು ಹೋಗಿ ಒಂದು 100 ಜನ ಕೇಳ್ತಾರೆ, ಹಂಗಾಗಿ ಮಾಡಕ್ ಹೋಗ್ಬೇಡ್ರಿ ಕೈ ಸುಟ್ಕೊಂಡ್ಬಿಟ್ಟು. ಇವ್ರು ಏನಾಗ್ಬಿಡ್ತದ ಒಂದು ಬಿಸಿಲಿಂದ ನೋಡೋದ್ರಿಂದ, ಬಿಸಿಲು ಒಂದು ನಮಗೆ ನೆಗೆಟಿವ್ ಪಾಯಿಂಟ್. ಮತ್ತೆ ಇದ್ರಲಿಂದ ಮತ್ತೆ ಅವರೊಂದು ಹೇಳೋದ್ರಲಿಂದ ಇನ್ನೊಂದಿಷ್ಟು ರೈತರು ಮಾಡೋರನ್ನು ಕೂಡ ಮುಂದೆ ಬರಂಗಿಲ್ಲ. ನೀವ್ ಅಂದಂಗ ರೈತರು ಹೇಳಿದ್ರಿ, 100-70% ಖರ್ಚು ಬರೋದು ಇದಕ್ಕೆ ಆಹಾರದಿಂದ. ಹೌದು, ರೈತರು ಸ್ವಂತ ಆಹಾರ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಖರ್ಚು. ಅದಕ್ಕೆ ಅವ್ರು ಏನ್ ಮಾಡ್ಬೇಕಂದ್ರೆ ಮೆಕ್ಕೆಜೋಳ ಬೆಳಿಬೇಕು ಅದಕ್ಕೆ. ಹೌದೌದು, ಮೆಕ್ಕೆಜೋಳ ತಾನು ಯಾವ ಮಾಡ್ತಿರ್ತಾನ ಅಂದ್ರೆ ತಾನು ಮೆಕ್ಕೆಜೋಳ ಬೆಳಿಬೇಕು ತನ್ನ ಹೊಲದಿಂದನೆ. ಮೆಕ್ಕೆಜೋಳ ಬೆಳೆದು ಮತ್ತೆ ಬೇರೆ ಬೇರೆ ಕಂಪನಿಗಳು ಏನಿರ್ತವೆ ಅದ್ರಾಗ ಶೇಕಡ ಅಂದ್ರೆ 50-60% ಭಾಗ ಮೆಕ್ಕೆಜೋಳದ ಪೋರ್ಷನ್ ಇರ್ತದೆ ಕೋಳಿ ಆಹಾರದಾಗ. ಉಳಿಕೆದಂತ 40% ಏನಿರ್ತದೆ, 40% ಏನಿರ್ತಲ್ಲ ಅದು ಬೇರೆ ಬೇರೆ ಇರ್ತದೆ. ಅದೇನ ಹತ್ತಿ ಕಳೆದ ಹಿಂಡಿ ಆಗಿರ್ಬೋದು, ಇಲ್ಲಪ್ಪ ಅಂದ್ರೆ ಈ ಮೀನಿನ ಪುಡಿ ಆಗಿರ್ಬೋದು, ಇಲ್ಲಪ್ಪ ಅಂದ್ರೆ ಸುಣ್ಣದ ಪುಡಿ ಆಗಿರ್ಬೋದು, ಈ ರೀತಿ ಇಲ್ಲ ಕಪ್ಪೆ ಚಿಪ್ಪಿಂದು ಅಂದ್ರೆ ಕಲ್ಲಿಂದ ಸ್ವಂತ ಅದನ್ನ ಉತ್ಪಾದನೆ ಮಾಡಿ ಅದನ್ನೇ ಅಂತಾರ. ಅಂತವನ್ನೇ ಅಂತದ್ ಮಿಕ್ಸ್ ಆಗಿದ್ದನು ಕೂಡ ರೆಡಿಮೇಡ್ ಫುಡ್ ಅಂತ ಸಿಗ್ತದೆ. ಹೌದು, ಅದನ್ನ ಖರೀದಿ ಮಾಡೋದು. ಆಮೇಲೆ ಈ ಮೆಕ್ಕೆಜೋಳನ ಎರಡನ್ನ ಮಿಕ್ಸ್ ಮಾಡಿಕೊಂಡು ತಮ್ಮ ಇದಕ್ಕೆ ಮಾಡಿಕೊಂಡ್ರೆ ಆದಾಯ ಜಾಸ್ತಿ ಬರ್ತದೆ ಮಾಡೋದ್ರಿಂದ. ಇಲ್ಲ ಇನ್ನ ನಾವು ಇಂಟೆಲಿಜೆಂಟ್ ಇದ್ದೀವಿ ಅಂದ್ರೆ ಫೀಡ್ ಪ್ರೊಸೆಸಿಂಗ್ ಮಿಲ್, ಫೀಡ್ ಮಿಕ್ಸಿಂಗ್ ಯೂನಿಟ್ ಅನ್ನ ನೀನೇ ಹಾಕ್ಬಿಡ್ಬೋದು. ನೀನ್ ಮಾಡ್ಕೊಂಡ ರೇಷನ್ ನೀನೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾರಾಟ ಮಾಡಬಹುದು. ಮತ್ತೆ ಮಾರಾಟ ಮಾಡಬಹುದು ತಂದಿದ್ದಕ್ಕೂ. ಈಗ ಸದ್ಯಕ್ಕೆ ತಾನು ಮೊದಲು ಕೋಳಿ ಸಾಕ ನಮ್ ತಂದೆ ಕೋಳಿ ಮಾಡ್ತಿರ್ತಾನಲ್ಲ ತನ್ನದಕ್ಕೆ ಟೆಸ್ಟ್ ಮಾಡ್ಕೋಬಹುದು. ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ ಕೋಳಿ ಸಾಕಾಣಿಕೆಯನ್ನು ಮಾಡ್ಬೇಕು ಅನ್ನುವಂತ ರೈತರಿಗೆ? ಕೊನೆಯದಾಗಿ ಹೇಳ್ತಾನೆ ಅಂದ್ರೆ ಒಂದು ಈಗ ಏನ್ ಇದನ್ನೊಂದು ನಾನ್ ವೆಜಿಟೇರಿಯನ್ ಅಂತ ಕನ್ಸಿಡರ್ ಮಾಡ್ತಾರೆ. ಹೌದು, ಇದು ಬಹಳ ತಪ್ಪು. ಬಹಳಷ್ಟು ಮಂದಿ ಇದ್ರ ಬಗ್ಗೆ ಈ ಕೋಳಿ ಸಾಕಾಣಿಕೆ ಹೇ ಕೋಳಿ ಸಾಕಾಣಿಕೆ ಬೇಡಪ್ಪ ಅದು ಮಾಡಬಾರ್ದು ಅಂತ ಮಾಡಬಾರ್ದು ಅಂತ ಹೇಳ್ತಾರೆ. ಒಂದ್ ತಪ್ಪು ಇದು. ಅವ್ರ ಏನ್ ಹೇಳ್ತಾ ಇದ್ರೆ ಇಲ್ಲ ಬೆಳೀತದೆ ಇತ್ತೀಚಿನ ಉದ್ದಿಮೆಯಾಗಿ ಬೆಳೀತಾರೆ. ಕನಿಷ್ಠ ಬನ 15-20 ಲಕ್ಷ ಜನ ನಮ್ ಇಂಡಿಯಾದಲ್ಲೇನೆ ಈ ಕೋಳಿ ಸಾಕಾಣಿಕೆಯನ್ನ ತೊಡಗಿಸಿಕೊಂಡಿದ್ದಾರೆ. ಆಮೇಲೆ ನಮ್ಮ ದೇಶದಲ್ಲಿ ಈ ಮೊಟ್ಟೆ ಉತ್ಪಾದನೆ ಪ್ರಪಂಚದಾಗ 5ನೇ ಸ್ಥಾನ ಪಡೆದ. ಆಮೇಲೆ ಮಾಂಸದ ಕೋಳಿ ಸಾಕಾಣಿಕೆ 4ನೇ ಸ್ಥಾನ ಪಡೆದ. ಅದು ಹೆಮ್ಮೆ ವಿಷಯ ನಮ್ಮ ಕರ್ನಾಟಕದಂದ್ರೆ 5ನೇ ಸ್ಥಾನ ಅದು. 5ನೇ ಸ್ಥಾನ ನನಗ. ಅಂತದ್ರಲ್ಲಿ ಕೊನೆಯದಾಗಿ ನಾನು ಹೇಳದಂತ ಏನಂದ್ರೆ, ಒಂದು ಇದು ಎಗ್ ನಾವೇನಂದ್ರೆ ದಿನಕ್ಕೊಂದು ಮೊಟ್ಟೆ ಸೇವಿಸಿ ವೈದ್ಯರಿಂದ ದೂರವಿರಿ ಅಂತ ಹೇಳಿ ಕರಿತಿರ್ತಾರೆ. ಹೇಳ್ಬೇಕಂತಂದ್ರೆ ಇದು ಎಗ್ ಅನ್ನೋದು ಇದೇನ ನಾವೆಲ್ಲ ಈ ಲೇಯರ್ ಪೋಲ್ಟ್ರಿ ಫಾರ್ಮ್ ದಲ್ಲಿ ನೋಡ್ತಿರ್ತಾರೆ, ಇದು ವೆಜಿಟೇರಿಯನ್. ಇದು ವೆಜಿಟೇರಿಯನ್ ಎಗ್ಗೇರಿಯನ್ ಅಂತ ಕರಿತಾರೆ. ಯಾಕಂತಂದ್ರೆ ನಾವು ಯಾವಾಗ ನಾವು ಮಾಂಸಹಾರಿ ಅಂತ ನಾವು ಕರಿತಿರ್ತೀವಿ, ಅದು ಯಾವ್ದನ್ನೊಂದು ಪ್ರಾಣಿಗಳನ್ನ ಅಥವಾ ಭ್ರೂಣನ ಹತ್ಯೆ ಮಾಡಿದಾಗ ಅದನ್ನು ಮಾಂಸಹಾರಿ ಅಂತ ಕರಿತೀವಿ. ಇದರಲ್ಲಿ ಯಾವುದೇ ಉಂಜದ ಸಹಾಯವಿರಲಾರದೆ ಕೋಳಿನಾಗಿ ತನ್ನಡಿ ತಾನೇ ತನ್ನ ಪ್ರಕೃತಿಯ ಚಲನೆಗಳನ್ನ ನೈಸರ್ಗಿಕ ತನ್ನ ಏನು ಚಲನೆ ವಲಯದಿಂದ ತಾನು ಒಂದು ಮೊಟ್ಟೆಯನ್ನು ಇಟ್ಟಿರ್ತದೆ. ಯಾವಾಗ ಉಂಜದ ಸಹಾಯದಿಂದ ಇಟ್ಟದಪ್ಪ ಅಂತಂದ್ರೆ ಉಂಜಾದ ಕೋಳಿ ಸಂಪರ್ಕವಾಗಿ ಅದು ಮೊಟ್ಟೆ ಇಟ್ಟದಪ್ಪ ಅಂದ್ರೆ ಅವಾಗ ಏನಾಗುತ್ತೆ, ಭ್ರೂಣ ಬೆಳವಣಿಗೆ ಬೆಳವಣಿಗೆ ಇರ್ತದೆ ಒಳಗಡೆ ಹತ್ಯೆ ಆಗುತ್ತೆ. ಅದು ಹತ್ಯೆ ಆಗುತ್ತೆ, ಅದು ಮಾಂಸಾಹಾರಿ ಆಗುತ್ತೆ. ಇದ್ರ ಏನಿರುತ್ತೆ ಅಂದ್ರೆ ತನ್ನಡ ತಾನೇ ಕೋಳಿ ಮರಿ ಇಟ್ಟಿರೋದ್ರಿಂದ ಅದು ವೆಜಿಟೇರಿಯನ್ ಇರುತ್ತೆ. ಅದ್ರೊಳಗೆ ಏನಿರುತ್ತಪ್ಪ ಅಂದ್ರೆ ಅಂದ್ರೆ ಆ ತರ ತಪ್ಪು ಕಲ್ಪನೆಯನ್ನ ತಪ್ಪು ಕಲ್ಪನೆ ತಿಳ್ಕೋಬಾರ್ದು. ಇದು ಯಜ್ಞ ಅನ್ನೋದು ವೆಜಿಟೇರಿಯನ್. ಆದ್ರೆ ನಮ್ ಜನ ಅಂದ್ರೆ ಇದು ನಾನ್ ವೆಜ್, ಇದನ್ನ ತಿನ್ನಕೋಬೇಡ್ರ ನೀವು ಅಂದ್ರೆ ರೈತರು ಹೆಚ್ಚಾಗಿ ಮಾಡ್ಲಿಕ್ಕೆ ಮುಂದೆ ಬರಬೇಕು. ಇದಕ್ಕೆ ಪೂರಕವಾದಂತ ಮಾಹಿತಿಯನ್ನ ತಜ್ಞರಿಂದ ಪಡ್ಕೊಬೇಕು, ಜೊತೆಗೆ ಪೂರಕವಾದಂತಹ ಸೌಲಭ್ಯಗಳನ್ನ ಮುಂಚಿತವಾಗಿ ಅವರು ಹೊಂದಾಣಿಕೆಯನ್ನ ಮಾಡ್ಕೋಬೇಕು. ಅದು ಮೇನ್. ಜೊತೆಗೆ ನೀವಂದಂಗೆ ಮಾರುಕಟ್ಟೆ ವ್ಯವಸ್ಥೆಯನ್ನ ಹೊಂದಾಣಿಕೆ ಮಾಡ್ಕೋಬೇಕು. ಮೊಟ್ಟೆ ಮಾರುಕಟ್ಟೆ ಇರ್ಬೋದು, ಮಾಂಸದ ಮಾರುಕಟ್ಟೆ ಹೊಂದಾಣಿಕೆ ಮಾಡ್ಕೊಂಡು ಸಾಕಿದ್ದೆ ಆದ್ರೆ, ಮತ್ತು ಜೊತೆಗೆ ಅದಕ್ಕೆ ಕೊಡಬೇಕಾದಂತ ಆಹಾರದ ಉತ್ಪಾದನೆಯನ್ನ ತಾವೇ ತಮ್ಮಲ್ಲಿನೇ ಒದಗಿಸಿಕೊಂಡ್ರೆ ಖಂಡಿತ ಇದರಲ್ಲಿ ಹೆಚ್ಚು ಒಂದು ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಮತ್ತೆ ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ತಾನೆ, ತಾಯಿಯ ಹಾಲಾಗದ ತಕ್ಷಣನೇ ಎರಡನೇ ಅತಿ ಹೆಚ್ಚು ಸಾಸಾರಜನಕ ಅಂಶ ಪ್ರೋಟೀನ್ ಅಂಶ ಉಳ್ಳಂತ ಆಹಾರ ಅಂತಂದ್ರೆ ತತ್ತಿ, ಮೊಟ್ಟೆ. ಮೊಟ್ಟೆಯಲ್ಲಿ ಸಾಕಷ್ಟು ಪೋಷಕಾಂಶಗಳಿದಾವ. ಮತ್ತೆ ಹೆಚ್ಚನೆಚ್ಚು ಈ ಮೊಟ್ಟೆಯಲ್ಲೇನೆ 12% ಈ ಪ್ರೋಟೀನ್ ಅಂಶ ಇದೆ. ಈ ರೀತಿಯಾಗಿ ಮತ್ತೆ ಆಮೇಲೆ ವಿಟಮಿನ್ ಸಿ ಒಂದು ಬಿಟ್ಟಿರ್ಗನ ಉಳಿದಂತ ಎಲ್ಲಾ ವಿಟಮಿನ್ಸ್ಗಳು ಸಿಗುವಂತ ಆಹಾರ ಅಂತಂದ್ರೆ ತತ್ತಿ, ಮೊಟ್ಟೆ, ಸಂಪೂರ್ಣ ಆಹಾರ. ಈ ರೀತಿಯಾಗಿ ನಾವು ಒಂದು ಇದನ್ನ ಡೈಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಮಾಲ್ ನ್ಯೂಟ್ರಿಷನ್ ಬಹಳ ಇದೆ. ಹೌದೌದು, ಎಲ್ಲ ನೋಡ್ರಿ ಈಗ ಈ ಮಕ್ಕಳಲ್ಲಿ ನಮ್ಮದು ಪೌಷ್ಟಿಕಾಂಶ ಕಡಿಮೆ ಲಿಂಗ ಸುಗರ್ ನಾವು ಕೇಳಿದ್ವಿ, ನಮ್ಮ ದೇವದುರ್ಗ ತಾಲೂಕಿನ ಕೇಳಿ, ನಮ್ಮ ಚಿಂಚೋಳಿ ಚಿತ್ತಾಪುರದ ಭಾಗದ ಗುಲ್ಬರ್ಗದಲ್ಲಿದೆ. ಇದನ್ನ ಎರಡಿಕೆಟ್ ಮಾಡ್ಬೇಕು ನಮ್ದು. ಹೌದು, ಒಂದು ನಮ್ದು ಇದು ಕಾಯಕ ಇದು ಮೊಟ್ಟೆಯನ್ನ ತಿಂತಕ್ಕಂಥ ಮೊಟ್ಟೆ ಅಂತ ಇದನ್ನೊಂದು ಕೂಡ ನಾವು ಪ್ರೇರೇಪಿಸಬೇಕು. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ಕೋಳಿ ಸಾಕಾಣಿಕೆಯನ್ನು ಮಾಡಿಕೊಂಡ್ರೆ ಸಾಧ್ಯತೆ ಇದೆ ಖಂಡಿತವಾಗಿಯೂ. ಒಳ್ಳೇದು ಡಾಕ್ಟರ್ ಮಂಜುನಾಥ್ ಪಾಟೀಲ್, ಇದುವರೆಗೂ ಕೋಳಿ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಬಗ್ಗೆ ಸಾಕಷ್ಟು ವಿಚಾರವನ್ನ ರೈತರಿಗೆ ಮಾಹಿತಿ ಮಾಡಿಕೊಟ್ರಿ. ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಕೋಳಿ ಸಾಕಾಣಿಕೆಯ ಲಾಭದಾಯಕತೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಪೌಲತ್ತಿ. ಬನ್ನಿ ರೈತ ಬಂಧುವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.

ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಒಂದೂವರೆ ಬನ್ನಿ ಈಗ ಕೇಳೋಣ. ಕುಷ್ಟಗಿ ತಾಲೂಕಿನ ಕೊರಟಗೇರಿ ಗ್ರಾಮದ ಶಾಂತವ್ವ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಬಾ